ಹೇಗಿದ್ದಾರೆ ನಿಮ್ಮತ್ತೆ? ಯಾವ ಆಸ್ಪತ್ರೆಗೆ ಸೇರಿಸಿದ್ರಿ? ಈಗ ಹುಷಾರಾಗ್ತಾ ಇದ್ದಾರೆ ಕಣೆ, ಡಾಕ್ಟ್ರು ದೇವರ ಹಾಗೆ ಬಂದು ಸಹಾಯ ಮಾಡಿದ್ರು. ಅಂದ್ರೆ ದುಡ್ಡು ಕಾಸು ಏನು ಖರ್ಚಿಲ್ಲ ಅನ್ನು? ಸರ್ ಯಾಕೆ ಹೇಳ್ದೆ, ನಮ್ಮತ್ತೆ ನಾ ಚೆಕಪ್ಗೆ ಅಂತ ಕರ್ಕೊಂಡು ಹೋದಾಗ ಡಾಕ್ಟ್ರು ಮತ್ತೆ ಆಸ್ಪತ್ರೆ ಸಿಬ್ಬಂದಿ ಎಬಿಆರ್ಕೆ ಕಾರ್ಡ್ ಮಾಡಿಸೋದಕ್ಕೆ ಸಹಾಯ ಮಾಡಿದ್ರು. ಅದು ಈ ಪ್ರಯೋಜನಕ್ಕೆ ಬಂತು. ಎಬಿಆರ್ಕೆ ಕಾರ್ಡ್ ಮಾಡಿಸೋಕೆ ಏನೆಲ್ಲ ದಾಖಲೆ ಬೇಕು? ಆಧಾರ್ ಕಾರ್ಡು, ಬಿಪಿಎಲ್, ಎಪಿಎಲ್ ಕುಟುಂಬಕ್ಕೆ ಪಡಿತರ ಚೀಟಿ ಇದ್ರೆ ಆಯ್ತು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ, ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕಿಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಆಗಿ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು, ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಇನ್ನು ಮುಂದೆ ಕೇಳಿ, ಕಬ್ಬು ಜೋಳ ಹೂವಿನ ಬೇಸಾಯ ಈ ಕುರಿತು ಹರಿಹರ ತಾಲೂಕು ಮನಕೂರು ಗ್ರಾಮದ ಆಜಪ್ಪ ರಾಮಪ್ಪ ಹೊಸ್ಮನಿ ಅವರೊಡನೆ ಸಂದರ್ಶನ. ನಮಸ್ಕಾರ ಅಜ್ಜಪ್ಪನವರೇ. ನಮಸ್ಕಾರ ಸರ್. ಅಜ್ಜಪ್ಪನವರು, ತಾವು ಕಬ್ಬು, ಜೋಳ, ಹತ್ತಿ ಮತ್ತೆ ಜೊತೆಗೆ ಹೂವಿನ ಬೆಳೆಯನ್ನು ಸಹ ಇಟ್ಟಿದ್ದೀರಿ ಅಲ್ವಾ? ಸರ್, ಎಷ್ಟಿದೆ ಜಮೀನು ತಮ್ಗೆ? ನಮ್ದು ಜಾಯಿಂಟ್ ಫ್ಯಾಮಿಲಿ ಸರ್, ನಮ್ಮ ಮಾವಾರು ನಾವು ಜಾಯಿಂಟ್ ಅದೇವಿ. ಒಟ್ಟ ಒಂದ್ 21 ಎಕರೆ ಐತ್ ಸರ್. ನೀವು ಮಾವಾರು ಅಂದ್ರೆ ಹೆಣ್ಕೊಟ್ ಮಾವಾರ? ಹೌದ್ರಿ. ಭೂಮಿ ಕೊಟ್ಟಿದ್ದು ಅವ್ರೇನಾ? ಇಲ್ರಿ, ಅವ್ರದ್ ಭೂಮಿ ಬೇರೆ, ನಮ್ದ ಬೇರೆ ರೀ. ಇಬ್ಬರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾರ. ವಾಸ ಮಾತ್ರ ಒಂದು, ಜಮೀನ್ ಮಾತ್ರ ನಿಮ್ದು? ಒಟ್ಟು ಕೂಡೆ ಮಾಡ್ತಾವ್ರಿ. ಮದುವೆ ಆದ್ಮೇಲೆ ನೀವೇ ಮಾವನ್ ಕರ್ಕೊಂಬಂದ್ರ ಹೆಂಡತಿ ಜೊತೆಗೆ? ಅವರು ನಾವು ಒಂದೇ ಊರವ್ರು ಸರ್. ಅದೇ ಊರವ್ರು. ಆಯ್ತು, ಈಗ ಮೊದಲನೇದಾಗಿ ಹೂವಿನ ಬೇಸಾಯದ ಬಗ್ಗೆ ಒಂದಿಷ್ಟೆಲ್ಲ ಮಾತಾಡೋಣಂತೆ. ಏನು ಹೂವು ಬೆಳಿತಿರ್ತಾವ? ನಾವು ಸೇವಂತಿಗೆ ಒಂದ ಸರ್ ಹೂವಿನಾಗ ಅಂದ್ರೆ ಅಲ್ಲಿ ಬೆಳೆಯೋದು. ಈಗ ಸೇವಂತಿಗೆ ಹೂವಿನ ಕಬ್ಬಿನ ನಡುವೆ ಹಾಕಿದ್ರು, ಜೋಳ ಸಪರೇಟ್ ಹಾಕಿದ್ರು? ಸಪರೇಟ್ ರೀ, ಅದು ಬೇರೆ ಯಾವ್ದಾಗ ಬೆಳೆಯಕ್ ಬರೋದು ಸರ್. ಬರಲ್ಲ? ಬರೋದಲ್ರಿ. ಎಷ್ಟು ಎಕರೆಲ್ಲ ಹಾಕಿದ್ರೆ ಹೂವು? ನಾವು 1 ಎಕರೆ ಮಾಡಿದ್ವಿ ಸರ್. 1 ಎಕರೆ ಅಂದ್ರೆ ಒಂದೇ ಸರಿಗೆ 1 ಎಕರೆ ಮಾಡಿದ್ರು ಅಥವಾ ಹಂತ ಹಂತವಾಗಿ ಬೇರೆ ಬೇರೆ? 1 ಎಕರೆ 2 ಟೈಮ್ ಮಾಡಿದ್ವಿ ಸರ್. ಈಗ ಅದು ಸರಿ, ಕೆಲವು ಸರಿ ಅಜ್ಜಪ್ಪನವ್ರು ಏನಾಗ್ಬಿಡುತ್ತೆ ಅಂದ್ರೆ ಹೂವಿನ ರೇಟ್ ಜಾಸ್ತಿ ಆಗ್ಬಿಡುತ್ತೆ, ಒಂದೇ ಸರಿ ಹೂವಿನ ರೇಟ್ ಕಡಿಮೆ ಆಗ್ಬಿಡುತ್ತೆ. ಈಗ ನೀವು ರೇಟ್ ಜಾಸ್ತಿ ಇರೋ ಸಮಯಕ್ಕೆ ಹೂ ಬರೋ ಹಂಗೆ ನಾಟಿ ಮಾಡ್ಕೋಬೇಕಪ್ಪ. ಹಂಗ ಬರೋದಲ್ಲ ಸರ್. ಯಾಕೆ ಅಂದ್ರೆ ಅವು ಮಾರ್ಕೆಟ್ ಒಂದೇ ಲೆವೆಲ್ ಇರೋದು ಸರ್. ನಾವು ಹಚ್ಚಿರೋ ಟೈಮ್ಕ ಬೆಳೆ ಬಂದಾಗ ರೇಟ್ ಒಂದ್ಸರಿ ಬಿದ್ದಿರ್ತೈತಿ, ಒಂದ್ಸರಿ 700-750 ರೂಪಾಯಿ ಕೆಜಿ ಸಹಿತ ಮಾರೇವಿ. ಅಂದ್ರ ಆ ರೇಟ್ ಇದೇ ಟೈಮ್ಕನ ಹೇಳ್ತತಿ, ಇದೇ ಟೈಮ್ಕ ಬೀಳ್ತತಿ ಅಂತ ಹೇಳಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ ಸರ್. ಈಗ ಸಾಮಾನ್ಯವಾಗಿ ಹಬ್ಬದ ಟೈಮ್ನಲ್ಲೆಲ್ಲ ಅದೇ ದೀಪಾವಳಿ ದಸರಾದಾಗೆಲ್ಲ ಸ್ವಲ್ಪ ಮಿನಿಮಮ್ ಇರ್ತದ ಸರ್, 150-200 ರೂಪಾಯಿ ಅಂತೂ ವರ್ಷನೂ ಮಾರ್ತತಿ. ಇನ್ನು ಬಾಕಿ ದಿನದಾಗ ಇದೇ ರೇಟ್ ಸಿಗ್ತತಿ ಅಂತ ಯಾರಿಗೂ ಅದು ಹೇಳಕ್ಕಾಗಲ್ಲ. ಇದ್ರ ಜೊತೆಗೆ ನೀವು ಬೆಳೆದಂತಹ ಹೂ ಈಗ ಸ್ಥಳೀಯವಾಗಿ ಏನ್ ಮಾರಾಟ ಮಾಡ್ತಿರಲ್ಲ, ಅದ್ರ ಜೊತೆಗೆ ಬೇರೆ ಕಡೆಯಿಂದ ಹೂ ಬಂದ್ಬಿಟ್ರೆ ಸಮಸ್ಯೆ ಆಗತ್ತಲ್ವಾ? ಬರ್ತದ ಸರ್. ಇದೆಲ್ಲ ದುರ್ಗದಾಗ ಐತಿ, ಈ ಕಡೆ ತಿಮ್ಮಿಂಗಕಟ್ಟಿ, ಕಿರಿಗೇರಿ, ಈ ಕಡೆ ಹುಲ್ಲಹಳ್ಳಿ, ಕದರ್ಮುಂಡಿಗೆ, ಹಸುಂಡಿ, ಕೂನ್ಬೇವು, ಆ ಕಡೆ ಹೋದ್ರ ಮತ್ತ ಅಲ್ಲಿ ಗದಗ ಡಿಸ್ಟಿಕ್ ಅಲ್ಲಿ ಐತಿ, ಎಲ್ಲಾ ಕಡೆಗಿನ ಬೆಳೀತಾರ ಸರ್. ಈಗ ಸರಿ, ನೀವು ಯಾವ ಜಾತಿ ಹೂವನ್ನ ಹಾಕಿದ್ರಿ ಅಲ್ಲಿ? ಸೇವಂತಿಗೆನೆಲ್ಲ ಬೇರೆ ಬೇರೆ ಜಾತಿ ಇದೆಯಲ್ಲ. ನಮ್ಮಲ್ಲಿ ಬೆಳೆಯೋದಂದ್ರೆ ಸೇವಂತಿಗೆ ಒಂದೇ ಸರ, ಇದು ಇನ್ನು ಬೇರೆ ಕಡೆಗೆಲ್ಲ ಬೇರೆ ಬೇರೆ ದಿನಸ ಬೆಳೀತಾರ. ನಮ್ಮಲ್ಲಿ ಸೇವಂತಿಗೆ ಇದು ಕನಕಾಂಬ್ರಿ ಒಟ್ಟ ಹಾಕ್ತಾರೆ. ಈಗ ಸೇವಂತಿಗೆನಲ್ಲೂ ತುಂಬಾ ವೆರೈಟಿ ಇದೆ ಕಣ್ರಿ ಅಜ್ಜಪ್ಪನವರೇ. ಕೆಲವು ಬೇಗ ಉದುರೋಗ್ಬಿಡುತ್ತೆ ದಾಳಗಳು, ಇನ್ನು ಕೆಲವು ಬಹಳ ಹಳದಿ ಬಣ್ಣಕ್ಕೆ ಅಗಲವಾಗಿರುತ್ತೆ, ನೋಡಿದ್ರೆ ಸಣ್ಣ ಸೂರ್ಯಕಾಂತಿ ಹೂ ಕಣ್ಣಕ್ಕೆ ಕಾಣುತ್ತೆ. ತಾವು ಯಾವ ವೆರೈಟಿ ಬೆಳಿತೀವಿ? ನಾವು ದಳ ಏನು ಹೊಡಿತೈತಿ ಅಂತಾರಲ್ಲ ಸರ್, ಅದು ಒಂದೇ ವೆರೈಟಿ ಸೇವಂತಿಗೆನ ನಮ್ಮಲ್ಲಿ ಬೆಳೆಯೋದು. ಇನ್ನು ಬೇರೆ ಬೆಳೆಯಕ ಅವಕ್ಕೆಲ್ಲ 24 hours 12 ತಿಂಗಳನ್ನು ನೀರು ಬೇಕಾಗತ್ತೆ ಸರ್. ನಮ್ಮಲ್ಲಿ ಸಫಿಶಿಯಂಟ್ ನೀರು ಇಲ್ಲ, ಸ್ವಲ್ಪ ಸ್ವಲ್ಪ ಬೋರ್ ಸ್ವಲ್ಪ ಸ್ವಲ್ಪ ನೀರು ಇರ್ತಾವ, ಅವ್ರಿಗೆ ನೀಗವಷ್ಟು ಅಷ್ಟ ಬೇಸಿಗೆಗ ಬೇಕಾದಷ್ಟು ಮಾಡ್ಕೊಂತ. ಹಂಗಾಗಿ ಎಲ್ಲಾ ಹೂವನು ಈಗ 12 ತಿಂಗಳು ಬೆಳೆಯಕ್ ಆಗಲ್ಲ ಅಲ್ಲಿ ನೀರಿನ ಸಲುವಾಗಿ. ಅದಕ್ಕೆ ಇದು ಒಂದು ನೀರು ಇದ್ದಾಗ ಬೆಳಕಂದ್ ಕೈ ಬಿಡೋದು ಸರ್ ಈ ಸೇವಂತಿಗೆ. ಆ ನಂತರ ಜಮೀನ್ ಹಾಗೆ ಬೀಳ್ಬಿಟ್ ಬಿಟ್ಟಿರ್ತೀರಾ ಹೇಗೆ? ಈಗ ಅವು ಎಲ್ಲ ಬೇಸಿಗೆ ಟೈಮ್ಗೆ ಹಾಳಾಕವ್ ಸರ್, ಮತ್ತೆ ಅಲ್ಲಿಂದ ನೀರು ಇರೋದೆಲ್ಲ ಕೈ ಬಿಡ್ತವೆ. ಮತ್ತೆ ಮಳೆಗಾಲ ಸ್ಟಾರ್ಟ್ ಆದಾಗ ಮತ್ತ ಅದೇ ಬೇರ್ನ ಕಡ್ದು ಮತ್ ಬೇರೆ ಕಡೆಗೆ ಹಚ್ಚಿ ಮತ್ ಬೆಳಿತೀವಿ. ಅದೇ ಬೇರೆ ಬರುತ್ತೆ ಪುನಃ? ಅದೇ ಬೇರೆ ಬರ್ತದೆ ಸರ್, ವರ್ಷ ವರ್ಷನ ಅದರಿಂದ ಹಂಗ ಬೆಳಕಂತ ಬೇರೆ ಕಡೆಗೆ ಹಚ್ಚಿಕಂತ ಹೋಗದ್ರಿ. ಹಂಗ ಅದ್ರಲ್ಲಿ ಏನಾದ್ರು ರೋಗ ಗೀಗ ಬರುತ್ತಾ? ರೋಗ ಜಗ್ಗ ಐತಿ ಸರ್, ಅದಕ್ಕೆ ಚಿಕಿತ್ಸೆ ಬಹಳ ಬೇಕು. ಏನ್ ಮಾಡ್ತೀರಿ? ಎಣ್ಣೆ ಸರ್, ಔಷಧಿ ವಾರದಾಗ ಒಂದ್ಸಲ ಸುಮ್ಮನೆ ಔಷಧಿ ಸಿಂಪಡಣೆ ಮಾಡ್ಲೇಬೇಕು. ಏನ್ ಔಷಧಿ ಹಾಕ್ತೀರಿ ಅದಕ್ಕೆ? ಅವು ನಾನಾ ತರದ ಔಷಧಿ ಕೊಡ್ತಾರೆ ಗೊಬ್ಬರದ ಅಂಗಡಿಯಾಗ. ಇಂತಿಂತ ನೀವು ಗೊಬ್ಬರದ ಅಂಗಡಿ ಕೇಳಿ ಔಷಧಿ ಹೊಡಿಯರ? ಗೊಬ್ಬರದ ಮತ್ತೆ ನಾವ್ ಇಂತ ಹುಳ ನಮ್ನಿ ಕಾಯಿಲೆ ಬಂದತಿ ಅಂತ ಹೇಳಿದಾಗ ಅವ್ರ ಅದಕ್ಕೆ ಸರಿಯಾದ ಎಣ್ಣೆ ಕೊಡ್ತಾರೆ, ಅದನ್ನ ತಂದು ನಾವು ಸಿಂಪಡಣೆ ಮಾಡೋದು. ಇಲಾಖೆಯವ್ರ ಹತ್ರ ಎಲ್ಲಿ ಹೋಗಲ್ಲ ನೀವು? ಇಲ್ಲರಿ, ಇಲಾಖೆ ಹತ್ರ ಯಾರು ಹೋಗೋದಲ್ರಿ ಅಲ್ಲಿ. ಯಾಕೆ ಅವರೇನು ನಿಮ್ಮ ಹೊಲಕ್ಕೆ ಬರಲ್ವ ಅಥವಾ ನೀವೇ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡಿಲ್ಲ? ನಿಮ್ಗೆ ಹೆಚ್ಚಾಗಿ ಸಂಪರ್ಕ ಇಲ್ರಿ, ಅವ್ರ ಹೊಲದ ಮೇಲೆ ನಮ್ಮಲ್ಲಿ ಇಲಾಖೆಯವ್ರು ಬಹಳ ಬರೋದೂ ಇಲ್ಲ. ಹಂಗಾಗಿ ನಾವ್ ಅಲ್ಲೇ ನಮ್ಮ ಊರಾಗ ಔಷಧಿ ಅಂಗಡಿಯಾಗ ಕೇಳಿ ತಗೊಂಬಂದು ಹೊಡಿಯೋದ ಜಾಸ್ತಿ ರೀ ನಮ್ಮಲ್ಲಿ ರೈತರೆಲ್ಲ. ಮೇಲ್ಗೊಬ್ಬರ ಎಲ್ಲ? ಮೇಲ್ಗೊಬ್ಬರ ಹಾಕ್ತೇವೆ ಸರ್. ಏನ್ ಹಾಕ್ತೀರಿ? ಅದೇ ಕಾಂಪ್ಲೆಕ್ಸ್ ರೀ, 16-20-20-20 DAP ಪೊಟ್ಯಾಸ್, 17-17 13-13 20 ಇವೆಲ್ಲ ಕಾಂಪ್ಲೆಕ್ಸ್ ಯೂರಿಯಾ ಇವನ್ನ ಉಪಯೋಗಿಸಂತ ಬೆಳೆಯೋದಕ್ಕಂತ ಹೋಗೋದ್ರಿ. ಇದ್ರ ಜೊತೆಗೆ ಹತ್ತಿನೂ ಇನ್ನು ಬೆಳ್ಕೊಂಡು ಬರ್ತಾ ಇದ್ದಾರೆ. ಕೆಲವು ಕಡೆ ಹತ್ತಿ ಬಿಟ್ಬಿಟ್ಟಿದ್ದಾರೆ ಇವಾಗ? ಹತ್ತಿ ಬಿಟ್ಟಾರ ಸರ್, ನಾವು ಈ ವರ್ಷ ಬಿಟ್ಟಿವಿ. ಯಾಕೆ? ಲೇಬರ್ನ ಸರ್ವಾಗಿ ಬಿಟ್ಟಿವಿ ಸರ್. ಓಹೋ, ನಾವು ಈಗ 3-4 ವರ್ಷ ಬೋರ್ ನೀರು ಸಂಪದ್ದು 10 ಕ್ವಿಂಟಲ್ 15 ಕ್ವಿಂಟಲ್ ಇಂದ ಒಂದ್ ಎಕರೆಗೆ ಹತ್ತಿ ಬೆಳೆದಿದ್ವಿ ಸರ್. ಈ ವರ್ಷ ಅದು ಒಳ್ಳೆ ಮಳೆಗಾಲದಾಗನ ಬಿಡಿಸ್ಬೇಕ್ರಿ ಹತ್ತಿ. ಹಂಗಾಗಿ ಆಳಿಂದ ಬಹಳ ಪ್ರಾಬ್ಲಮ್ ಬರಕತ್ತೆ, ಹಂಗಾಗಿ ಈ ವರ್ಷ ಹತ್ತಿ ಮಾಡಿಲ್ಲ ಸರ್. ಯಾವ ತಳಿ ಹಾಕ್ತಿದ್ರೆ ಹತ್ತಿ? ಹತ್ತಿ ಬಿಟಿ ರೀ, ಆಮ್ಯಾಕ ಅದು ಇನ್ನೊಂದು ಚಮತ್ಕಾರ ಅಂತ ಬಂದ್ ಸರ್. 2 ವರ್ಷ DC ಹಚ್ಚ ಹಾಕಿದ್ವಿ ಸರ್, ಬಹಳ ಚಲೋ ಬಂದು. ಈ ವರ್ಷ ಮತ್ತೆ ಆಳಿನ ಸಲುವಾಗಿ ಬಿಟ್ಟಂಗ ಆದ್ರಿ. ಅಂದ್ರೆ ಹತ್ತಿ ಬಿಡಿಸಿ ಕಾಳಿನ ಸಮಸ್ಯೆ? ಹೌದ್ರಿ. ಮತ್ತೆ ಉಳಿದಿದ್ದೇನು ಸಮಸ್ಯೆ ಆಗಲ್ಲ? ಏನು ಸಮಸ್ಯೆ ಅಲ್ದಲ್ರಿ. ಅದಕ್ಕೇನಾರ ಪರ್ಯಾಯ ಮಾರ್ಗವನ್ನ ನೀವು ಅಕ್ಕಪಕ್ಕದ ಹೊಲದವರು ನೀವೇ ಸೇರ್ಕೊಂಡು ನೀನೊಂದ್ ದಿವಸ ಬಾರಪ್ಪ ನಾನೊಂದ್ ದಿವಸ ಬರ್ತೀನಿ ಅಂತ ಆತರದ ಏನಾರ? ಎಲ್ಲರೂ ಅವರವರು ಅವ್ರಿಗೆ ಹಾವಣಾಗ್ಬಿಡ್ತಾವ. ಆದ್ರೆ ಒಂದೊಂದ್ ದಿವಸ ಬಂದ್ರೆ ಇವು ಆಗಂಗಿಲ್ರಿ. ದಿವಸ 10 ಮಂದಿ ವಾರ 15 ಗಂಟೆ ಬಿಡಿಸಿದ್ರೆ ಆಗದಲ್ರಿ. ನಮ್ದು 4-5 ಎಕರೆ 5 ಎಕರೆ ಹಾಕ್ತಿದ್ವಿ. ಒಂದ್ 10-12 ಮಂದಿ ಒಂದ್ ತಿಂಗಳ ಗಂಟೆ ಸುಮ್ಮನೆ ಬಿಡಿಸ್ಕೊಂತ ಹೋಗ್ಬೇಕು. ಅದನ್ನ ತಗಂದ ಬಿಡಿಸ್ಕೊಂತ ಹೋದ್ರೆ ಮತ್ತೆ ಹಿಂದಂದ ಮತ್ತೆ ಹೊಡಿಯೋದದು. ಹಂಗಾಗಿ ಮಳೆಗಾಲದಾಗ ಪೇಚಾಟ ಬಹಳ ಆಗಕತ್ತೆ, ಒಣಗ್ಸೋದು ಮಾಡೋದು. ಹಂಗಾಗಿ ಬೇಡ ಅಂತ ಅದನ್ನ ಬಿಟ್ಟು ಮೆಕ್ಕೆಜೋಳ ಹಾಕಿದ್ವಿ ಸರ್. ಹತ್ತಿ ಬಿಟ್ಟು ಮೆಕ್ಕೆಜೋಳಕ್ಕೆ ಬಂದಿದ್ರಿ. ಈಗ ಯಾವ್ದು ಲಾಭ ಅಂತೀರಿ, ಹತ್ತಿ ಲಾಭನ ಮೆಕ್ಕೆಜೋಳ ಲಾಭ? ಮೆಕ್ಕೆಜೋಳ ತೆಗೆದು ಮತ್ತೊಂದು ಪೀಕ್ ಮಾಡ್ತಾವ ಸರ್. ಈಗ ಅದು ಹತ್ತಿ ಒಂದೇ ಬೆಳೆ, ಈಗ ಅಷ್ಟ ಲಾಭ ಇದ್ರ ಎರಡು ಬೆಳೆ ಮಾಡಿದ್ರೆ ಬಂದ್ಬಿಡ್ತದಲ್ಲ, ಆಳಿಂದ ಖರ್ಚು ಕಡಿಮೆ. ಹಂಗಾಗಿ ಮೆಕ್ಕೆಜೋಳ ತೆಗೆದು ಮತ್ತೆ ಮೆಕ್ಕೆಜೋಳ ಹಾಕ್ಬಹುದು. ಬೇಡ ಸೂರ್ಪಾನ ಹಾಕ್ತವಿ, ಅವು 4-5 ಕ್ವಿಂಟಲ್ ಸೂರ್ಪಾನ ಬರ್ತತಿ ಎಕರೆಕ. ಮತ್ತೆ ಎರಡು ಬೆಳೆದು ಮೆಕ್ಕೆಜೋಳದ ಸೂರ್ಪಾನದ್ದು ಅಂದ್ರೆ ಮತ್ತೆ 10 ವರ್ಷ ಇಳುವರಿನ ಬರ್ತತಿ. ಹಂಗಾಗಿ ಆಳಿಂದ ಖರ್ಚು ಕಡಿಮೆ ಆಕತಿ ಅಲ್ಲ ಅಂದ ಹತ್ತಿ ಬೆಳೆಯೋದು ಬಿಟ್ಟು. ಜೊತೆ ಕಬ್ಬು ಹಾಕಿದ್ರೆ? ಕಬ್ಬು ಐತಿ ಸರ್, ಒಂದೂವರೆ ಎಕರೆ ಐತಿ ಸರ್ ಈ ವರ್ಷ ಹಾಕಿವಿ. ಕಬ್ಬು ಎಲ್ಲಿ ಕೊಡ್ತೀರಿ? ಕಬ್ಬು ಯಾವ ಮುಂಡ್ರಿಗೆ ಐತಿ ಸರ, ಸಂಗೂರ್ ಐತಿ, ಇತ್ತ ದುಗ್ಗತಿ ಐತಿ. ನಮಗೆ ಯಾವ ಅವಾಗ ಕಪ್ಪನ ದೌಡ್ ಪರ್ಮಿಂಟ್ ಕೊಡ್ತಾರೋ ಆ ಫ್ಯಾಕ್ಟ್ರಿಗೆ ಕಳಿಸ್ತೀರಿ. ಕಬ್ಬಿನಲ್ಲಿ ಏನಾರ ಸಮಸ್ಯೆ ಇದೆಯಾ? ಕಬ್ಬಿನಲ್ಲಿ ಈಗ ಸದ್ಯ ಯಾವ ಸಮಸ್ಯೆ ಇಲ್ಲ ಸರ್. ಇನ್ನೇನು ನೀರಿನ ಸಮಸ್ಯೆ ಒಂದಾವ ಬ್ಯಾಸಿಗೆಗ, ಅದನ್ಬಿಟ್ರೆ ಏನು ಯಾವ ಸಮಸ್ಯೆನೂ ಇಲ್ಲ. ಈಗ ಕಬ್ಬು ಸಸಿ ಇರಬೇಕಾದ್ರೆ ಕೆಲವು ರೋಗಗಳು ಮತ್ತೆ ಕೀಟಗಳು ಬಾಧೆ ಇರುತ್ತೆ ಕೆಲವು ಕಡೆ, ಆ ತರದೇನು ಕಂಡು ಬರಲ್ಲ ನಿಮ್ಗೆ? ನಮ್ಗೆ ನಾವು ಹಾಕಿದ ಮೇಲಂತ ನಮ್ ಕಬ್ಬಿಗೆ ಯಾವ ರೋಗ ತಾಕಿಲ್ಲ ಸರ್. ಈ ಕಬ್ಬು ಯಾವ ತಳಿ ಹಾಕ್ತಿರ್ತಾವ? ನಾವು ಬಿಳೆ ಕಬ್ಬು ಅಂತೇಳಿ ಹಾಕಿವಿ ಸರ್, ಕೆಂಪು ಕಬ್ಬು ಈ ವರ್ಷ ಹಾಕಿರೋದು. ಇಳುವರಿ ಚೆನ್ನಾಗಿ ಬರುತ್ತೆ ಅದು? ಎಷ್ಟು ಬರುತ್ತೆ ಎಕರೆಗೆ? ಅದು 80-100 ಟನ್ನಿನ ತನಕ ಬಂದ ಸರ. ಇಲ್ಲಿ ನಮ್ಮಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಹಾಕವು, ಯಾಕಂದ್ರೆ ಬ್ಯಾಸಿಗೆಯಾಗ ನೀರು ಕಡಿಮೆ ಹಾಕತ್ತಲ್ರಿ, ಹಂಗಾಗಿ ಇಳುವರಿ ಕಡಿಮೆ ಹಾಕವ್ರಿ. 50-60-70 ಟನ್ನಿನ ತನಕ ಅಂತ ಬರ್ತದೆ ಸರ್. ಎರಡು ಬೋರ್ ಅದಾವು, ಒಂದು ಹೊಳೆ ಪಂಪ್ ಸೆಟ್ ಐತಿ. ಹೊಳೆಯ ನೀರು ಡ್ರಾಪ್ ಅದಾವ ಸರ್. ಈಗ ಡ್ರಾಪ್ ಇನ್ನೊಂದು 2 ತಿಂಗಳು ಮಟ ಇರ್ತದೆ ಸರ್ ನೀರು. ಅಲ್ಲಿಗೆ ನೀರು ಹಾಕವು, ಅಲ್ಲಿಗೆ ಬೆಳ್ಳುಳ್ಳಿ ಹಿಂಗಾರಿ ಗಾಂಜಾಳ ಪಾಂಜಾಳ ಹಾಕಿದವೆಲ್ಲ ಬರ್ತಾವು. ಆಮ್ಯಾಗ ಸ್ವಲ್ಪ ಸ್ವಲ್ಪ ಕಬ್ಬು ಪಬ್ಬು ಏನರ ಸಣ್ಣ ತರಕಾರಿ ಪರ್ಕಾರಿ ಇದ್ದವಕ್ಕೆ ಈಗ ಬೋರಿನ ನೀರುಗಳು ಇದ್ದಾರ, ಬೋರಿನ ನೀರು ಇಲ್ಲಿ ಬದುಕಿಸಂತವೆ. ಈಗ ನೀವು ನಿಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮತ್ತೆ ನೀರಿನ ಪರೀಕ್ಷೆ ಏನಾದ್ರು ಮಾಡಿಸಿದ್ರ ಸರ್? ಏನು ನಾವು ನೀರಿಂದ ಜಮೀನಿಂದ ಏನು ಪರೀಕ್ಷೆ ಮಾಡಿಸಿಲ್ಲ. ನಮಗೆಲ್ಲ ನೀರಿಗಿರು ಏನು ಬೆಳೆಗೆ ಯಾವ ತೊಂದರೆ ಆಗಿಲ್ಲ, ಚಲೋ ಇಳುವರಿ ಚಲೋ ಬರ್ತಾವ. ಈಗ ಇಡೀ ನಿಮ್ಮ ಕೃಷಿ ವ್ಯವಸ್ಥೆಗೆ ಅಂದ್ರೆ ಈಗ ಏನ್ ಬೆಳೀತಿದ್ರಲ್ಲ ಕಬ್ಬು ಭತ್ತ ಜೋಳ ಎಲ್ಲ ಬೆಳೀತಿದ್ರಲ್ಲ, ಇದಕ್ಕೆ ಸಗಣಿ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಹಾಕ್ತಿರೋ ಬರೀ ರಾಸಾಯನಿಕ ಅಷ್ಟೇನಾ? ಇಲ್ಲ ಸರ್, ನಮ್ಮ ಮನೆಯಾಗ ದನ ಅದಾವ ಸರ್, 4-5 ಎಮ್ಮೆ 2 ಎತ್ತು ಅದಾವ, ಟ್ರ್ಯಾಕ್ಟರ್ನೂ ಐತಿ. ಅದು ಬಂದದ್ದು ಒಂದು 17 ಟೆಪ್ ಗೊಬ್ಬರ ನಾ ವರ್ಷ ಒಟ್ಟಿನಂತ ಸ್ವಲ್ಪ ಸ್ವಲ್ಪ ಹೊಲಕ್ಕೆ ಹಾಕ್ತೇವೆ. ಮತ್ತೆ ಅದಿಷ್ಟು ಗೊಬ್ಬರಕ್ಕನ ಈಗ ಬೆಳೆ ಬರೋದಲ್ಲ ಸರ್, ಯಾಕಂದ್ರೆ ವರ್ಷ ನೀರು ಆಡಿ ಭೂಮಿ ಸಪ್ಪಾಗಿ ಬಿಟ್ಟವು. ಇವು ಕಾಂಪ್ಲೆಕ್ಸ್ ಗೊಬ್ಬರ ಇಲ್ದಾನ ಯಾವ ಬೆಳೆನೂ ಕೈ ಸಿಗೋದಲ್ಲ ಸರ್. ದೇಣಿಗೆನಪ್ಪ ದೇವಸ್ಥಾನಕ್ಕೆ ಕೊಡ್ಬೇಕು ಅಂತ ಹಂಗ ಕೊಡ್ತಿದ್ವಿ, ಆ ಪ್ರಕಾರ ತಂದು ಕೊಡ್ತಿದ್ರು. ಅಂದ್ರೆ ಆ ದುಡ್ಡು ಅವನ ಕಷ್ಟ ಸುಖಕ್ಕೆ ಆಗ್ತಿತ್ತು. ಆಗ್ತಿತ್ತು, ಈ ಕಡೆ ದೇವಸ್ಥಾನ ಒಳ್ಳೇದಾಯ್ತು. ಒಳ್ಳೇದಾಯ್ತು ಸರ್. ಆ ದುಡ್ಡು ಜಮಾ ಮಾಡ್ಕೊಂಡು ಮತ್ತ ವರ್ಷ ಒಂದೊಂದು 10,000 15,000 ರೂಪಾಯಿ ಬಾಂಡೆ ಸಮಾನ ಅಂತ ತಂದ್ವಿ. ಏನೇನ ಬಾಂಡೆ? ಬಾಂಡೇರಿ ಲಗ್ನ ಮದುವೆಗಳು ಮಾಡೋ ಅಂತ ಅಡಿಗೆ ಸಾಮಾನುಗಳು, ಪಾತ್ರೆಗಳು ಅವನ್ನ ನಾವು ಮತ್ತೆ ಊರಾಗ ಏನರ ಕಾರ್ಯಕ್ರಮ ಮಾಡಾರ ಬಾಂಡೆ ಬಾಡಿಗೆ ಅಂತ ಹೋಯ್ತಿದ್ರು. ಆ ಬಾಡಿಗೆ ರೊಕ್ಕನ ಜಮಾ ಹಾಕತ್ತು. ಆಮ್ಯಾಕ ಒಂದು ನೇಗ್ಲಿ ಅಂತ ಮಾಡಿದ್ವಿ, ಸ್ಪೇ ಪಂಪ್ರಿ ಎಣ್ಣೆ ಹೊಡಿಯವು, ಅವನ್ನ ಇಟ್ಟಿದ್ವಿ, ಗ್ಯಾಸ್ಗಳು ಇಟ್ಟಿದ್ವಿ. ಇವನ್ನೆಲ್ಲವನ್ನೂ ಬಾಡಿಗೆ ಕೊಡ್ತಿದ್ವಿ ನಾವು ರೈತರಿಗೆ. ಅವಾಗ ಊರಾಗ ಯಾರೋ ಇರ್ತಿದ್ದಲ್ರಿ, ಅವೆಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂತ ಅದು ವರ್ಷಕ್ಕ ಅಮೌಂಟ್ ಜಾಸ್ತಿ ಹಾಕ್ಯಂತ ಹೋತ. ಅದ ಅಮೌಂಟ್ನಾಗನ ದೇವಸ್ಥಾನದ ಎಲ್ಲ ಜೀರ್ಣೋದ್ಧಾರ ಮಾಡಿಸ್ಕೊಂತ ಬಂದ್ವಿ. ಈಗೆಲ್ಲ ಮ್ಯಾಲ ದೇವಸ್ಥಾನದ ಇದನ್ನ ಮಾಡಿಸಿದ್ವಿ, ಮೂರ್ತಿ ಪಾರ್ತಿ. ಆಮ್ಯಾಗ ನೆಲಕ್ಕೆ ಎಲ್ಲ ಗೋಡೆಗೆ ಟೈಲ್ಸ್, ಸುತ್ತೋರ್ದು ಎಲ್ಲ ಕಾಂಪೌಂಡ್ ಎಲ್ಲ ಕಾಂಕ್ರೀಟ್. ಈ ತರ ಎಲ್ಲ ಸಂಘದ ಸದಸ್ಯರ ದೇಣಿಗೆ ಇಲ್ಲ ಏನಲ್ಲ ಸರ್. ಮತ್ತೆ ಅದಕ್ಕೆ ಈಗಲೂ ತಿಂಗಳ ತಿಂಗಳ ಕಟ್ಟೋ ಪದ್ಧತಿ ಇದೆಯಾ? ಐತೆ ಸರ್, ಇನ್ನು ವರ್ಷಕ್ಕೊಂದ್ಸರಿ 200 ರೂಪಾಯಿ ಸೇರ್ ಅಂತ ಕಟ್ಟೋ ಸರ್. ಅದರ ರೊಕ್ಕ ಹಂಗ ಸದಸ್ಯರ ಮೇಲೆ ಕೊಟ್ಟು ಬೆಳೆಸ್ಕೊಂತ ದೇವಸ್ಥಾನ ಬೆಳೆಸ್ಕೊಂತ ಹೋಗೋದು. ಏನರ ನಮಗ್ ಭಜನೆ ಸಾಮಾನುಗಳು ಬೇಕಾಗ್ತದೆ. ಈಗ ಎಷ್ಟಿದೆ ಫಂಡ್ ನಿಮ್ಮ ದೇವಸ್ಥಾನದ ಕಮಿಟಿ ನಿಮ್ಮ ಯುವಕ ಸಂಘದಲ್ಲಿ? ಈಗ ಸದ್ಯ ಒಂದು 40,000 ಐತೆ ಸರ್. ಮತ್ತೆ ಮೊನ್ನೆ ಗಣೇಶ ಚೌತಿಗೆ ಹೋಗೋದು, ಅದಕ್ಕೆ ಇದಕ್ಕೆ ಖರ್ಚು ಮಾಡಿದ್ವಿ. ಮತ್ತೆ ಉಳಿದ ಅಮೌಂಟ್ ಮತ್ತೆ ಹಂಗ ಬೆಳೆಸ್ಕೊಂತ ಹೊಂಟವಿ. ಹೋದ್ನೆ ವರ್ಷ ಎಲ್ಲ ಒಟ್ಟು ಗುಡಿ ಕೆಲಸ ಮಾಡಿಸಿದ್ವಿ, ಒಂದು 1.5 ಲಕ್ಷ ರೂಪಾಯಿ ಇದ್ದ. ಈಗ ಸರಿ, ನಿಮ್ಮ ಸದಸ್ಯರಿಗೇನೆ ನೀವು ಹಣ ಕೊಡ್ಬೇಕಾದ್ರೆ ಈಗ ಯಾರಾದ್ರೂ ಒಂದ್ 2-3 ಜನ ಒಟ್ಟಿಗೆ ನನಗ್ ಬೇಕು ನನಗ್ ಬೇಕು ಅಂತಂದ್ರೆ ನೀವ್ ಹೇಗೆ ಅವ್ರನ್ನ ಆಯ್ಕೆ ಮಾಡ್ಕೊಂಡು? 10,000 ಐತೆ ಸರ್, ಅದ್ರಾಗ 20 ಮಂದಿ ಸದಸ್ಯರು ಬೇಕು ಅಂತ ಹೆಸರು ಬರ್ಸಿರ್ತಾರ. ಆ 10,000 ಒಟ್ಟಿಗೆ ಎಷ್ಟು ಬರ್ತದೆ ಅಷ್ಟು ಕೊಡೋದ್ರಿ. ಅದು ಹಂಗ ಹಂಚ್ಬಿಡ್ತೀರಾ? ಈಗ ತೀರಾ ಅಗತ್ಯವಾಗಿ ಏನೋ ಕಾಯಿಲೆ ಕಸಲ ಐತಪ್ಪ, ಸದಸ್ಯ ನಾನು ಸದಸ್ಯ ಅದನಪ್ಪ, ನಾನು ಸೇರ್ಕಟ್ಟಿನಿ, ನನಗೆ ಬೇಕು, ಹಿಂಗ ಜಗಳ ಬರ್ತಾವ್ರಿ. ಹಂಗಾಗಿ ಅದ್ರಾಗ ಎಷ್ಟು ಮಂದಿ ಬೇಕು ಅಂತಾರ ಅಷ್ಟು ಮಂದಿಗಿನ ಅದು ರೊಕ್ಕದಾಗ ಸವರಿಸಿ ಹಂಚಿಬಿಡೋದು. ಅವಶ್ಯ ಯಾರಿಗೆ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಎಲ್ಲರೂ ಹೇಳಿದ್ರೆ ಕೊಡೋದ್ರಿ. ಅದು ಇಲ್ಲ ಅಂದ್ರೆ ಎಲ್ಲರಿಗೆ ಎಷ್ಟು ಬರೋದು ಅಷ್ಟನ್ನ ಕಡ್ಡಾಯವಾಗಿ ಕೊಡ್ಲೇಬೇಕು. ಈಗ ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಯಾರನ್ನಾರ ಸಂಬಳ ಕೊಟ್ಟು ಇಟ್ಕೊಂಡಿದ್ರೆ ಅಥವಾ ನೀವೇ ಮೇಂಟೈನ್ ಮಾಡ್ತೀರಾ? ಒಬ್ಬ ಅಧ್ಯಕ್ಷರು ಒಬ್ಬ ಕಾರ್ಯದರ್ಶಿ ಅಂತ ಮಾಡ್ಕೊಂತ ವರ್ಷಕ್ಕೊಬ್ಬೊಬ್ಬರನ್ನ ಅವರ ನಡ್ಸ್ಕೊಂತ ಹೋಗ್ತೀವಿ. ಹಂಗ ವರ್ಷ ವರ್ಷ ಚೇಂಜ್ ಆಗ್ತಾರ? ವರ್ಷ ಚೇಂಜ್ ಇರ್ತಾರ. ಅದೇ ಹಂಗ ಯಾರು ಒಬ್ರು ನೋಡ್ಕೊಂಡು ಹೋಗ್ಬೋದಲ್ಲ? ಸದಸ್ಯರು ಬಹಳ ಇರ್ತಾರಲ್ರಿ, ಎಲ್ಲರಿಗಿನ ಅವಕಾಶ ಕೊಡ್ಬೇಕು ದೇವಸ್ಥಾನದೊಳಗ ಕಮಿಟಿ ಅಂದಾಗ. ಈಗ ಎಲ್ಲರೂ ಒಂದೊಂದು ವರ್ಷ ಜವಾಬ್ದಾರಿ ಇದ್ರೆ ಅವರು ಸ್ವಲ್ಪ ಮುಂದೆ ಬರ್ತಾರ, ಅವ್ರಿಗೆ ಗೊತ್ತಾಕತಿ ಏನು ಅನ್ನೋದು. ಈಗ ನಾವೆಲ್ಲರೂ ಅನ್ಯಜೀವಿ ಕಟ್ಟಿಟ್ರಿ ರೈತರು, ಏನು ಗೊತ್ತಿರೋದಲ್ಲ. ಅವನಿಗೆ ಒಂದ್ ಏನರ ಹುದ್ದೆ ಕೊಟ್ರೆ ಅವನು ಸ್ವಲ್ಪ ಹೊರಗಡೆಗೆ ಹೋಗ ಅಂತದ್ದು ಏನರ ಬರ್ತತಿ, ಅವನಿಗೆ ಸ್ವಲ್ಪ ನಾಲೆಜ್ ಸಿಗ್ತತಿ. ಆ ಉದ್ದೇಶ ಕೊಟ್ಟು ವರ್ಷಕ್ಕೊಂದ್ಸರಿ ಬಾಡಿ ಚೇಂಜ್ ಮಾಡ್ಕೊಂತ ಬರೋದ್ರಿ ನಾವು. ಅವನಿಗೂ ಸಂಘ ಸಂಸ್ಥೆ ಅನುಭವಗಳು ಬರಬೇಕು, ಮತ್ತ ಕಷ್ಟ ಸುಖನು ಗೊತ್ತಾಗಬೇಕು, ಜವಾಬ್ದಾರಿ ವಹಿಸಿಕೊಂಡಾಗ ಏನೇನ್ ಸಮಸ್ಯೆ ಬರುತ್ತೆ ಅನ್ನೋದು ಅಲ್ವಾ? ಹೌದು ಸರ್, ಹಂಗಾಗಿ ನಾವು ವರ್ಷನ ಅವ್ರನ್ನ ಬದ್ಲಿ ಮಾಡ್ಕೊಂತಾನ ಬಂದ್ರು. ಸರಿ, ಈಗ ಹಾಗಾದ್ರೆ ನಿಮ್ಮ ತಂಡದವರು ಒಂದು ಭಜನೆ ಹಾಡ್ಬೋದಾ? ಹಾಡ್ತೀರಾ? ಶರಣ ಬಂದಿರುವೆ ಪ್ರಭುವೆ, ಶರಣ ಬಂದಿರುವೆ ದ್ವಾರೆ, ಶರಣ ಬಂದಿರುವೆ

ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಅಭಿಯಾನ ಜನವರಿ 3, 2022 15 ಫೆಬ್ರವರಿ 2022 ಎರಡು ವಾರದ ಕೆಮ್ಮು ಕಫ ಸಂಜೆ ವೇಳೆ ಜ್ವರ ಇದೆಯೇ ಟಿಬಿ ಇರಬಹುದು ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ಪರೀಕ್ಷೆ ಮಾಡಿಸಿಕೊಳ್ಳಿ ಟಿಬಿಗೆ ಪರೀಕ್ಷೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ ಚಿಕಿತ್ಸೆ ಸಮಯದಲ್ಲಿ 500 ರೂಪಾಯಿ ಪೌಷ್ಟಿಕ ಆಹಾರಕ್ಕಾಗಿ ನೀಡಲಾಗುವುದು ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಇದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ವಿಭಾಗ ಶಿವಮೊಗ್ಗ ಇವರ ಪ್ರಕಟಣೆ ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಅಭಿಯಾನ ಜನವರಿ 3, 2022 ಎರಡು ವಾರದ ಕೆಮ್ಮು ಕಫ ಸಂಜೆ ವೇಳೆ ಜ್ವರ ಇದೆಯೇ ಟಿಬಿ ಇರಬಹುದು ಹತ್ತಿರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ಪರೀಕ್ಷೆ ಮಾಡಿಸಿಕೊಳ್ಳಿ ಟಿಬಿಗೆ ಪರೀಕ್ಷೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ ಚಿಕಿತ್ಸೆ ಸಮಯದಲ್ಲಿ 500 ರೂಪಾಯಿ ಪೌಷ್ಟಿಕ ಆಹಾರಕ್ಕಾಗಿ ನೀಡಲಾಗುವುದು ಟಿಬಿ ಸೋಲಿಸಿ ಕರ್ನಾಟಕ ಗೆಲ್ಲಿಸಿ ಇದು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ವಿಭಾಗ ಶಿವಮೊಗ್ಗ ಇವರ ಪ್ರಕಟಣೆ ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು 1400ಕ್ಕೂ ಹೆಚ್ಚು ಬಗೆಯ ಔಷಧಗಳು 220ಕ್ಕೂ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ ರಾಜ್ಯದಲ್ಲಿ ಒಟ್ಟು 949ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ನೀವು ಡಿಸರ್ವ್ ಮಾಡುವ ಪರ್ಫಾರ್ಮೆನ್ಸ್ ನೀವು ಬಯಸುವ ಸೇಫ್ಟಿ ನೀವು ಕಲ್ಪಿಸಿಕೊಳ್ಳಲು ಆಗದ ಮೈಲೇಜ್ ಪರಿಚಯಿಸುತ್ತಿದ್ದೇವೆ ಹೊಚ್ಚ ಹೊಸ ಸೊಲಾರಿಯೋ SCNG 35.6 km/kg ನಂಬಲಾಗದ ಫ್ಯೂಯಲ್ ಎಫಿಷಿಯನ್ಸಿ ಯೊಂದಿಗೆ ಹಾಗೂ ಎಲ್ಲಾ ಪ್ರದೇಶಗಳಲ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಮತ್ತು ಎನ್ಹಾನ್ಸ್ ಸೇಫ್ಟಿ ಇಂದೇ ನಿಮ್ಮ ಹೊಸ ಸೊಲಾರಿಯೋ SCNG ಬುಕ್ ಮಾಡಿ ಸೊ ಇನ್ನೇಕೆ ತಡ ಇಂದೇ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ವಿಸಿಟ್ ಮಾಡಿ ಷರತ್ತುಗಳು ಅನ್ವಯ ಕಂಡೊಡನೆ ಕರ ಪಿಡಿದು ಕಲ್ಪಿಸದ ಸುಖ ಕೊಡುವ ಭಾಮೆಯಲಿ ಇಂದೇನು ಕೋಪವೋ ಕಾಣೆ ನೀವು ಡಿಸರ್ವ್ ಮಾಡುವ ಪರ್ಫಾರ್ಮೆನ್ಸ್ ನೀವು ಬಯಸುವ ಸೇಫ್ಟಿ ನೀವು ಕಲ್ಪಿಸಿಕೊಳ್ಳುವ